ಕೇಳಿದರೆ ಈ ಸಂಜೆ 7 ಗಂಟೆಗೆ ದುಬೈನಲ್ಲಿ ನಡೆಯುತ್ತಿರುವ ಫೈನಲ್ T20 ಏಷ್ಯಾ ಕಪ್ 2022 ಪಾಕಿಸ್ತಾನ ಹಾಗೂ ಶ್ರೀಲಂಕಾ ಕ್ರಿಕೆಟ್ ತಂಡಗಳ ಪಂದ್ಯದ ವೀಕ್ಷಕ ವಿವರಣೆ ರೇಡಿಯೋ ಸೆಟ್ಗಳಲ್ಲಿ ಮಾತ್ರ ಕೇಳಲು ಲಭ್ಯವಿದ್ದು ಇದು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಲಭ್ಯವಿರುವುದಿಲ್ಲ. ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರಿಯುತ್ತವೆ. ಕರಡಿ ಮಜಲು ಮುಂದುವರಿಸುತ್ತಿದ್ದೇವೆ. We'll be right back.

ಖುಷಿಯಿಂದ ಹೊಂಟಿಯಲ್ಲ ಅಲ್ಲಿ ನಿಮ್ಮ ನಾವ್ ಒಬ್ಬನ ನಂಬ್ತಿದ್ರ ಬ್ಯಾರೆ ಇಲ್ಲಿ ಕೂಡಿದವ್ರ ಕೇಳ್ರಿ ಹ ಯಾಕ್ರಿ ಇದನ್ನ ನೀವು ನಂಬ್ತಿರೋ ಇಲ್ಲ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೇ ಯಾರೋ ಸತ್ತಾರೋ ನೋಡು ಅಲ್ಲೋಡು ಇವತ್ತು ಹೆಣ್ಣು ಅಳ್ಕೋ ತಿಂತಾಳ ಹೌದೌದು ಏನ ಅಂತ ಕೇಳು ಹಂಗ ಮಾಡ್ಲೇವ್ವ ಸಾಯ್ಬಾರ್ದಾಗಿತ್ತಯ್ಯವ್ವ ನನ್ನ ಹಿರಿಯ ಒಂದ್ ತಾಸನ್ಯಾಗ ನೋಡ್ ನೋಡ್ತೇನಿ ಕೊಡಗಟ್ಲೆ ಕುಡಿತಿದ್ದಲ್ವಯ್ಯಪ್ಪ ಕಣ್ಣಿಗೆ ನೆದರಾಗೋ ಹಂಗ ಗಡ ಗಡ ಕೊಡ ಎತ್ತಿದ್ದಲ್ವಯ್ಯಪ್ಪ ನಾ ಹೆಂಗ ಮಾಡ್ಲಯ್ಯವ್ವ ಏನ್ವ ಅದು ಕೊಡಗಟ್ಲೆ ಕುಡಿತಿದ್ದು ಹುಳಿ ಹುಳಿ ತಾಜ ಹೆಂಡ ಏನ್ ಚಂದ ಕುಡಿತಿದ್ದ ನನ್ನ ಗಂಡ ಬೆಳಗಾದ್ರ ಸಾಕು ಹೆಂಡದಾಗ ಮುಖ ತೊಕ್ಕೊಂಡು ಕುಡಿಯಾಕ ಕುಂತಂದ್ರ ಏನ್ ಮಾಡ್ದೇವ ಪ್ರಪಂಚನ ಬ್ಯಾಡಾಗಿತ್ತವಾಗ ನನ್ನ ನಸೀಬ ಕೇಳ್ತೈತ್ರೆಯವ್ವ ಅಂತ ಗಂಡನ ಕಳ್ಕೊಂಡನೆಯವ್ವ ಏನ್ ಮಾಡ್ದೇವ ಹಣ ಎದ್ದು ಕುಂತಂದು ಓ ಮಾರಾಯ ಹೌದ್ ನೋಡು ಓ ಮಾರಾಯ ಅದ ಏನೋ ಮಾತಾಡ್ಲಿಕ್ಕೆ ನೋಡು ಕೇಳು ಕೇಳು ನಾ ಕುಡಿದ ಸತ್ತಿ ನೀ ಖರೆ ಆದ್ರ ಒಂದ್ ಮಾತ ನೀವೆಲ್ಲ ತಿಳ್ಕೋರಿ ನಮ್ಮ ಮನ್ಯಾಗ ನಾಯಿ ಮಾತ್ರ ಸಾಕಿದ್ದಿಲ್ಲ ನಾಯಿ ಸಾಕದಿದ್ರು ನನ್ನ ಕಾರಣದಿಂದ ನನಗ ಸಾವು ಬಂದದ ನನ್ನ ಕಾರಣದಿಂದ ನನಗ ಸಾವು ಬಂದದ ಮಾತಾಡಿ ಮತ್ ಸತ್ತಲ್ಲೋ ಹೆಣ ಹಂಗ ಮಕ್ಕಳು ಬಿಡ್ತು ನೋಡಿ ಹೆಣ ರಾಮ್ ನಾಮ್ ಸತ್ಯ ನೋಡಿ ಗ್ರಹದೈವ ಮನುಷ್ಯ ಸಾಯ್ಬೇಕಂತಂದ್ರ ಮನ್ಯಾಗ ನಾಯಿ ಇರಬೇಕು ಅಂತೇನಿಲ್ಲ ನಾಯಿ ಸಾಕ್ಲಾರ್ದವರು ಸಾಯ್ತಾರೆ ಯಾರ್ಯಾರ ಹಣೆ ಬರೆದಾಗ ಸಾವು ಬರ್ದದೋ ಅವರು ಸಾಯ್ಲಿಕ್ಕೆ ಬೇಕು ಇದ್ರಾಗ ನಮ್ಮ ಬಡಪಾಯಿ ನಾಯಿದೇನ್ ತಪ್ಪದರಿ ಹ ಅಲ್ಲ ನೀವು ಸ್ವಲ್ಪ ವಿಚಾರ ಮಾಡ್ರಿ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಮತ್ತಾರ ಪಾಸ ಅಗ ಆ ಹೆಣ್ಮಗಳು ನೋಡು ಯಾಕವ ತಂಗಿ ಸತ್ತವ್ರು ಯಾರು ಎಷ್ಟು ಗೋಳಾಡ್ಲಿಕ್ಕೆ ಹತ್ತಿಯಲ್ಲ ಯಾರು ಸತ್ತದ್ದು ಅಯ್ಯನನ್ನ ಪಯ್ಯನ ಹೇಳಿ ಸತ್ತವ್ ನನ್ ಮುತ್ತನೋಯಪ್ಪ ಮುತ್ತಿಲಂತ ಮುತ್ತನೋಯಪ್ಪ ಅಲ್ಲವಾ ತಂಗಿ ವಯಸ್ಸು ಬಹಳ ಆಗಿರಬೇಕು ಯಾಕಳ್ತೀವ ಬಾಳಂತೀಯಲ್ಲಯ್ಯಪ್ಪ ಅಂತ ಹೆಚ್ಚು ವಯಸ್ಸಿನಾಗಿದ್ದಿಲ್ಲ ಅಲ್ಲವಾ ನಾ ಕೇಳಿದ್ ನಿನಗಲ್ಲ ಈ ಮುತ್ತಿಯಂದು ಅವನಿಗೆ ಇನ್ನು ವಯಸ್ಸಾಗಿದ್ದಿಲ್ಲ ಎಂತ ವಯಸ್ಸು ಮರಾಯ ಇನ್ನ ಒಂದ್ ವರ್ಷ ಇದ್ದಿದ್ರ ಇಲ್ಲ ಒಂದ್ ವರ್ಷ ಇದ್ದಿದ್ರ ನನ್ನ ಮುದ್ದೆಗ ಬರೇ 100 ವರ್ಷ ಆಗಿದ್ದು ಮತ್ತ ಹೆಣ ಎದ್ದುತ್ತಲ್ಲ ಓ ಮರಾಯ ಮತ್ ಮಾತಾಡಿದ್ರ ನೋಡು ಓ ಮರಾಯ ಏ ತಮ್ಗೌಡ್ರ ನಾಯಿನೂ 100 ಬಾರ್ಸಲ್ದನ ಸಾಯ್ತಿದ್ದಿಲ್ಲ